ಇವನಿಗೆ ಟೆರೇಸ್ನಲ್ಲಿ ನನ್ನ ಜೊತೆ ಫುಟ್ಬಾಲ್ ಆಡೋದು ಅಂದರೆ ತುಂಬ ಇಷ್ಟ. ಈ ಆಡಿದ್ರ ನಂತರವೇ ಅವನು ಪಿಡಿಗ್ರಿ ಹಾಲು ಕುಡಿತಿದ್ದ. ಈ ಫುಟ್ಬಾಲ್ ಆಡುವಾಗ ಬಾಲನ್ನು ತನ್ನ ಮೂತಿಯಿಂದ ಟಾಸ್ ಮಾಡಿ ಜೋರಾಗಿ ತಳ್ಳಿ ಎರಡು ಹೂವಿನ ಕುಂಡಗಳ ಮಧ್ಯೆ ಸೇರಿಸಿ ಯಶಸ್ವಿಯಾಗಿ ಅವನು ಎರಡು ಕಾಲುಗಳ ಬಾಲ ಮೇಲೆ ಇಟ್ಟು ಬಾಲಲ್ಲಾಡಿಸ್ತಾ ನಿಂತ್ಕೊಳ್ತಿದ್ದ. ಅದರೆಲ್ಲ ನೋಡಿದಾಗ ನಾನು ನನ್ನವಳೆಲ್ಲ ಚಪ್ಪಾಳೆ ಹೊಡೆದು ಗೋಲ್ ಗೋಲ್ ಅಂತ ಹರಿಸ್ಕೊಳ್ತಿದ್ವಿ. ತಕ್ಷಣ ಅವನು ಇನ್ನೂ ಸಂಭ್ರಮ ಪಡ್ತಿದ್ದ. ಆಗ ನನಗೆ ಆ ಫುಟ್ಬಾಲ್ ತಾರೆ ಪೀಲೆಯ ನೆನಪಾಗ್ತಿತ್ತು. ಈ ಪ್ರತಿದಿನ ಬೆಳಿಗ್ಗೆ ಸಂಜೆ ಬಾಲ್ಕಾನಿಯಲ್ಲಿ ನಾನು ನನ್ನವಳು ಕುಳಿತು ಒಂದು ಕಾಫಿ ಕುಡಿತಾ ಇದ್ವಿ. ನಮ್ಮ ಪಕ್ಕದಲ್ಲೇ ನಿಂತ್ಕೊಂಡು ಇವನು ಯಾವಾಗಲೂ ರಸ್ತೆಯಲ್ಲಿ ಓಡಾಡೋರನ್ನ, ನನ್ನ ಜಾತಿಯವರನ್ನ, ಅವನ ಜಾತಿಯವರನ್ನ ಬೊಗಳ್ತಾ ಇದ್ದ. ಕಿರಿಕಿರಿ ಅನ್ನಿಸ್ತಾ ಇತ್ತು. ಆಗ ನನ್ನವಳು, ರೀ ಅವನು ಬೊಗಳ್ತಾ ಇಲ್ಲ ರೀ, ಮಾತಾಡ್ತಾ ಇದ್ದಾನೆ, ಈಸ್ ನಾಟ್ ಬಾರ್ಕಿಂಗ್ ಈಸ್ ಟಾಕಿಂಗ್ ಎಂತಿದ್ಲು. ಯಾಕೆಂದರೆ ನನಗಿಂತ ಅವನ ಸ್ವಭಾವನ ಅವಳು ಹೆಚ್ಚಾಗಿ ಅರ್ಥೈಸ್ಕೊಂಡಿದ್ಲು. ಒಂದು ಸಂಜೆ ಮಾಮೂಲಿನಂತೆ ನಾವು ಸೂರ್ಯಾಸ್ತ ನೋಡ್ತಾ ಬಾಲ್ಕಾನಿನಲ್ಲಿ ಕಾಫಿ ಕುಡಿತಾ ಕುಳಿತಿದ್ವಿ. ನಮ್ಮ ಮನೆ ಮುಂದೆ ಒಂದು ದೊಡ್ಡ ಸಂಪಿಗೆ ಮರ ಇತ್ತು. ಇವನು ಆ ಸಂಪಿಗೆ ಮರವನ್ನು ನೋಡ್ಕೊಂಡು ಬೊಗಳ್ತಾ ಇತ್ತಿದ್ದ ಯಾವಾಗಲೂ. ಏಯ್ ಕಿವಿ ಕಿತ್ತೋಗ್ತದೆ, ಸುಮ್ಮನೆ ಇರೋ, ಬಾಯಿ ಮುಚ್ಚೋ ಎಂದೆ. ಆಗ ನನ್ನವಳು, ರೀ ಆ ಮರದಲ್ಲಿ ಒಂದು ಅಕ್ಕಿ ಗೂಡು ಕಟ್ಕೊಂಡಿದೆ ನೋಡಿ, ಆ ಮರಿಗಳ ಜೊತೆ ಸಂಸಾರ ಮಾಡ್ತಾ ಇದೆ ಅದು. ಪ್ರತಿದಿನ ಸಂಜೆ ಹೊರಗಡೆಯಿಂದ ಬಂದಾಗ ಆಹಾರವನ್ನು ಮರಿಗಳಿಗೆ ಗುಟುಕ್ ಕೊಡುತ್ತೆ. ಅದನ್ನು ದಿನಾ ನೋಡ್ತಾನೆ ರೀ ಇವನು, ದಿನಾ ನೋಡಿ ಆ ಟೈಮ್ಗೆ ಬಂದು ಬೊಗಳ್ತಾ ಇರ್ತಾನೆ, ಅವ್ರ ಜೊತೆ ಸಂಭಾಷಣೆ ಮಾಡ್ತಿರ್ತಾನೆ ನೋಡಿ ಅಲ್ಲಿ ಅಂದ್ಲು. ನನಗೂ ಆಶ್ಚರ್ಯ ಆಯಿತು. ಅಲ್ಲಿ ನೋಡಿದ್ರೆ ತಾಯಿ ಅಕ್ಕಿ ತನ್ನ ಮರಿಗಳಿಗೆ ಗುಟುಕ್ ಕೊಡ್ತಾ ಇತ್ತು. ತಕ್ಷಣ ನಾನು ನನ್ನ ಈ ಭೈರವನ್ನು ಕಂಡು ಹೆಮ್ಮೆ ಪಟ್ಟೆ, ಖುಷಿ ಪಟ್ಟೆ, ಅವನ ಎತ್ತು ಮುದ್ದಾಡಿದೆ. ಅವತ್ತು ದೀಪಾವಳಿಯ ಮಾರನೇ ದಿನ ಬೆಳಿಗ್ಗೆ ಟಿ ವಿ ನ್ಯೂಸ್ ನೋಡ್ತಾ ಕುಳಿತಿದ್ದೆ. ಬೆಳಕಿನ ಹಬ್ಬ, ಬೆಂಕಿ ಹಬ್ಬ ಆಗಿ ಸಿಡಿ ಮದ್ದು ಅವೆಲ್ಲ ರಾಧಾಂತ ಆಗಿ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿ ಕಣ್ಣು ಕಳ್ಕೊಂಡು ಕುರುಡಾಗಿ ಕಂದಮ್ಮಗಳ ಅವರೆಲ್ಲ ನೋಡ್ತಾ ಅಂತ ಆ ನರಕವನ್ನು ಎಳೆ ಎಳೆ ಆಗಿ ಟಿ ವಿನಲ್ಲಿ ತೋರಿಸ್ತಾ ಹೋಗ್ತಿದ್ರು. ನನ್ನ ನಾಯಿ ಭೈರವ ಪಂಚ ಹಿಡಿದು ಎಳಿತಾ ಇದ್ದ, ಜೋರಾಗಿ ಬಡ್ಕೊಳ್ತಾ ಇದ್ದ. ನನ್ನವಳು, ರೀ ಅವನು ಪ್ಯಾಂಟ್ ಕಚ್ಚಿ ಎಳಿತಾ ಇದ್ದಾನೆ, ಏನಾಗಿದೆ, ಹೊರಗೆ ಕರ್ಕೊಂಡು ನೋಡಬಾರ್ದಾ ಅಂದ್ಲು. ಈಗ ಆಲೇ ಸುಸುಗಿಸು ಎಲ್ಲ ಮಾಡಿದ್ದಾನಮ್ಮ, ಈಗ ಮತ್ತೆ ಏನು ಕರ್ಕೊಂಡು ಹೋಗೋದು ಅಂದೆ. ಆದರೂ ಒಂದ್ಸರಿ ಕರ್ಕೊಂಡು ಹೋಗ್ರಿ ಹೊರಗೆ ಅಂದ್ಲು. ಸರಿ ಅಂತ ನಡೆಯೋ ಹೋಗೋಣ ಎಂತ ನಾನು ಮಾತು ಮುಗಿಸೋದಷ್ಟರಲ್ಲಿ ಅವನು ಗೇಟ್ ಅಂತ ಓಡೋದ. ನಾನು ಗೇಟ್ ತೆಗಿತಾ ಇದ್ದಂಗೆ ಎದುರಿನ ಸಂಪಿಗೆ ಮರದ ಕೆಳಗೆ ಹೋಗಿ ಜೋರಾಗಿ ಬೊಗಳಕ್ಕೆ ಶುರು ಮಾಡ್ದೆ. ನಾನು ಸಂಪಿಗೆ ಮರದ ಕೆಳಗಡೆ ಹೋದೆ. ಅಷ್ಟೊತ್ತಿಗೆ ಅಕ್ಕಪಕ್ಕದ ಜನ, ನನ್ನವಳು, ನನ್ನ ಮಗಳು ಎಲ್ಲರೂ ಸುತ್ತ ಬಂದರು. ಎಲ್ಲರೂ ನೋಡಿದಾಗ ಅಲ್ಲೊಂದು ದಾರುಣ ಘಟನೆ ಜರುಗಿತ್ತು. ಆ ಗೂಡು ಕೆಳಗಡೆ ಬೆಂದು ಆ ಅಕ್ಕಿ ಗೂಡಿನಲ್ಲಿದ್ದಂಥ ಮರಿ, ಆ ತಾಯಿ ಅಕ್ಕಿ, ಮೊಟ್ಟೆ ಎಲ್ಲವೂ ಸುಟ್ಟು ಕರ್ಕಲಾಗಿದ್ದು. ಅದನ್ನು ನೋಡಿ ವಿಚಿತ್ರವಾಗಿ ಅಳ್ತಾ ಇದ್ದ ಇವನು. ನನಗೆ ಆಶ್ಚರ್ಯ ಆಯಿತು. ಯಾವುದೇ ಬಿರುಗಾಳಿ, ಗುಡುಗು, ಸಿಡ್ಲಿಗೆ ಈ ಅಕ್ಕಿ ಗೂಡು ಕೆಳಗಡೆ ಬಿದ್ದಿರಲಿಲ್ಲ. ಇದ್ಯಾಕೆ ಬೀಳ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಪಕ್ಕದಲ್ಲಿಂದ ಸೆಕ್ಯೂರಿಟಿ ಓಡಿಬಂದು, ಸರ್ ರಾತ್ರಿ 10:30 ಇಲ್ಲಾಂದ್ರೆ ನಾವು 11 ಗಂಟೆ ಇರಬೇಕು ಸರ್, ಯಾವುದೋ ಒಂದು ಬಾಣ ಬಿರುಸು ಬಂತು, ಅದು ಬೆಂಕಿ ತಾಗಿ ಅಲ್ಲಿ ಅಟ್ಕಿ ಗೂಡೆಲ್ಲ ಸುಟ್ಟು ಕೆಳಗಡೆ ಬಿದ್ದೋಯ್ತು ಸರ್ ಅಂದ. ನಂತರ ನಾನು ಮಾಮೂಲಿನಂತೆ ಆಫೀಸ್ ಹೊರಟೆ. ಆಫೀಸಿಂದ ಸಂಜೆ ಬಂದಾಗ ಭೈರವ ಸ್ವಾಗತ ಇರಲಿಲ್ಲ. ಭೈರವ ಎಲ್ಲಿ ಅಮ್ಮ ಅಂತ ನನ್ನ ಮನೆಯೊಳನ ಕೇಳಿದಾಗ, ರೀ ಬೆಳಿಗ್ಗೆಯಿಂದ ಪಿಡಿಗಿರಿ ಹಾಲು ಕುಡಿದೆ, ಅವನು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಲು. ತಕ್ಷಣ ನಾನು ಅವನ ಹತ್ರ ಹೋದೆ. ಗುರ್ ಅಂದ. ಆಗ ಇವತ್ತು ಮಾನವ ನಿರ್ಮಿತ ಕೋರ್ಟ್ನ ಸಾಧ್ಯ ಇಲ್ಲ, ಅದಕ್ಕೆ ನಾನು ನಿಸರ್ಗ ನಿರ್ಮಿತ ಕೋರ್ಟ್ಗೆ ನನ್ನ ಮೊರೆ ಕೇಳಿಸ್ಲಿ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೀನಿ ಅಂತ ನನಗೆ ಹೇಳ್ದಂಗಾಯಿತು. ನೋಡಿ ಸ್ನೇಹಿತರೆ, ದೀಪಾವಳಿ ಈ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ಅನಾನುಕೂಲ ಮಾಡುತ್ತೆ. ದೀಪಾವಳಿಯನ್ನು ಹಣತೆ ಹಚ್ಚುವುದರ ಮುಖಾಂತರ ನಾವು ಸಂಭ್ರಮಿಸಬಾರದೇಕೆ? ನಮಸ್ಕಾರ. ಇಂದು ನಮ್ಮ ಕೃಷಿಕರ ದೊಡ್ಡ ಸಮಸ್ಯೆ ಅಂದರೆ ಮಾರುಕಟ್ಟೆ. ತಾನು ಬೆಳೆದ ಬೆಳೆಗಳಿಗೆ ಅಪರೂಪಕ್ಕೆ ಬೆಲೆ ಸಿಕ್ಕಾಗ ಹಿಗ್ಗಿ ಇತರರ ಆಸೆ ನಿರೀಕ್ಷೆಗಳನ್ನು ಹೆಚ್ಚಿಸುತ್ತಾನೆ. ಅನೇಕ ಸಲ ಅಂದುಕೊಂಡ ಹಾಗೆ ಬೆಲೆ ಸಿಗದೆ ಬೀದಿಗೆ ಸುರಿದು ತಮ್ಮ ಆಕ್ರೋಶ ವ್ಯಕ್ತಪಡಿಸುವ ಕೃಷಿಕನ ಮಾನಸಿಕ ಸ್ಥಿತಿ ಹೆಚ್ಚಿನ ಜನರಿಗೆ ಅರ್ಥ ಆಗುವುದಿಲ್ಲ. ಕಳೆದ 2 ತಿಂಗಳಲ್ಲಿ ಟೊಮ್ಯಾಟೋ ಬೆಲೆ ಗಗನಕ್ಕೆ ಏರಿ ಇಂದು ಪಾತಾಳಕ್ಕೆ ಕುಸಿದಿರುವುದು ಒಂದು ಉತ್ತಮ ಉದಾಹರಣೆ. ಇದಕ್ಕೆ ವಿರುದ್ಧ ಎನ್ನುವ ಹಾಗೆ ಬೆರಳು ಎಣಿಕೆಯ ಜನ ಮಾತ್ರ ತಾವು ಬೆಳೆದ ವಸ್ತುಗಳನ್ನು ತಮ್ಮ ಮನೆಯಲ್ಲಿ ಮೌಲ್ಯವರ್ಧನೆ ಮಾಡಿ